ಇನ್ಫೆಕ್ಷನಿಂದ ಅದು ಕ್ರಾಸ್ ರಿಯಾಕ್ಟ್ ಆಗಿಬಿಟ್ಟು ಎಟಿಪಿಕಲ್ ಎಚ್ ಯು ಎಸ್ ಸಿ ತ್ರಿ ಜನ್ ಅಂತ ಈ ಥರ ವಿವಿಧ ರೀತಿಯ ಕಾಯಿಲೆ ಇದೆ. ಸೊ ಇದು ಬಂದರೂ ಕೂಡ ಕಿಡ್ನಿಗೆ ಒತ್ತಡ ಬಿದ್ದು ಇದೆಲ್ಲ ಕೆಲವು ಕಾಯಿಲೆ ಪ್ರಮುಖವಾಗಿ ಮಕ್ಕಳಲ್ಲಿ ಕಾಣಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾನು ಫಸ್ಟ್ ಹೇಳಿದಂಗೆ ಜನ್ಮಜಾತ ವೈಪರೀತ್ಯಗಳು, ಸೊ ಕಂಜನೈಟಲ್ ಎನೋಮಲೀಸ್ ದೇ ಆರ್ ದ ಬಿಗ್ಗೆಸ್ಟ್ ಜಂಕ್ ಇನ್ ದಿ ಪಿಡಿಯಾಟ್ರಿಕ್ ಏಜ್ ಗ್ರೂಪ್. ಅದನ್ನು ಬಿಟ್ಟು ಈ ಪ್ರೋಟೀನ್ ಹೋಗುವಂಥ ಕಾಯಿಲೆ, ಆಮೇಲೆ ಕೆಲವೊಂದಷ್ಟು ಇನ್ಫೆಕ್ಷನ್ ರಿಲೇಟೆಡ್ ಇದೆಲ್ಲ ಆಮೇಲೆ ಬರುವಂತಹ ಸಮಸ್ಯೆಗಳು. ಇದು ಹೆರಿಡಿಟರಿ ಆಗಿ ಬರುವಂತಹ ಸಾಧ್ಯತೆಗಳಿವೆಯಾ? ಹೆರಿಡಿಟರಿಯಾಗಿ ಬರುವಂಥ ಸಾಧ್ಯತೆ ಇದೆ. ಕೆಲವು ಕಾಯಿಲೆ ಇದೆ, ಅದು ನೇಮ್ಡ್ ಸಿಂಡ್ರೋಮ್ಸ್ ಇದೆ, ಅದು ಫೆಮಿಲಿಯಲಾಗಿ ಬರುವಂತಹ ಸಾಧ್ಯತೆ ಇದೆ. ಸೊ ಅದಕ್ಕೆ ಇದನ್ನು ಕಂಬೈನ್ ಮಾಡಿ ಹೆರಿಡಿಟರಿ ಆ್ಯಂಡ್ ಫೆಮಿಲಿಯಲ್, ಹೆರಿಡೋ ಫೆಮಿಲಿಯಲ್ ಡಿಸೀಸಸ್ ಅಂತ ಹೇಳ್ತೇವೆ. ಓಕೆ, ತಾವು ಆವಾಗಲೇ ಹೇಳಿದ್ರಿ 6 ತಿಂಗಳಿಗೆ ಒಂದು ಸಲ ಟೆಸ್ಟ್ ಮಾಡಿಸ್ತಾ ಇದ್ರೆ ಒಳ್ಳೇದು ಅಂತ ಹೇಳಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾರು ಮಾಡಿಸ್ಬೇಕು, ಅಂದರೆ ರಿಸ್ಕ್ ಫ್ಯಾಕ್ಟರ್ ಯಾರಲ್ಲಿ ಜಾಸ್ತಿ ಇರುತ್ತದೆ? ನೋಡಿ, ಸಾಮಾನ್ಯವಾಗಿ ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ. ಸೊ ಕಿಡ್ನಿಗಿದು ಮೇಯ್ನ್ ಕೆಲಸ ಆವಾಗಲೇ ಹೇಳಿದಂಗೆ ದೇಹದಲ್ಲಿರುವಂಥ ರಕ್ತ ಶುದ್ಧಿ ಮಾಡುವಂಥದ್ದು, ಪ್ಯೂರಿಫೈ ಮಾಡುವಂಥದ್ದು. ಸೊ ಕಿಡ್ನಿಗೆ ಒತ್ತಡ ಇದ್ದೇ ಇರ್ತದೆ 24x7 ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ. ಸೊ ಈ ಒತ್ತಡದ ನಡುವೆ ನಾವು ಇನ್ನೊಂದಷ್ಟು ಒತ್ತಡ ತಂದು ಕೊಟ್ಟರೆ, ಅಂದರೆ ನಾವು ಕೆಲವು ಸರ್ತಿ ಪೇಯ್ನ್ ಕಿಲ್ಲರ್ಸ್ ಅಂತ ಹೇಳ್ತೇವೆ, ನಮ್ಮ ದೇಶದಲ್ಲಿ ಓವರ್ ದ ಕೌಂಟರ್ ಸಿಗ್ತದೆ, ಈ ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಕಿಡ್ನಿ ಮೇಲೆ ಹಾನಿಯಾಗೋ ಸಾಧ್ಯತೆ ಹೆಚ್ಚು. ಸೊ ಆಲ್ರೆಡಿ ಕಿಡ್ನಿ 24x7 ಕೆಲಸ ಮಾಡ್ತಾ ಇರ್ತದೆ, ಅದರ ಮೇಲೆ ನೀವು ಪೇಯ್ನ್ ಕಿಲ್ಲರ್ಸ್ ತಗೊಂಡು ಮತ್ತಷ್ಟು ಕಿಡ್ನಿಗೆ ಒತ್ತಡ ಮಾಡೋದು, ಅಥವಾ ಮಧುಮೇಹ ಬಂದ ಮೇಲೆ ಮಧುಮೇಹದಿಂದ ಕಿಡ್ನಿಗೆ ಒತ್ತಡ ಬರುವಂಥದ್ದು, ಬಿ ಪಿ ಬಂದ ಮೇಲೆ ಬಿ ಪಿಯಿಂದ ಕಿಡ್ನಿ ಒತ್ತಡ ಬರೋದು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ, ಅದನ್ನು ಸ್ಟ್ರಾಟಿಫೈ ಮಾಡ್ತೇವೆ. ಕೋಮೋರ್ಬಿಡಿಟೀಸ್, ಅದು ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಡಯಾಬಿಟೀಸ್ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಕೆಲವರಿಗೆ ಒಂದೇ ಕಿಡ್ನಿ ಇರ್ತದೆ, ಯಾವುದೋ ಕಾರಣಕ್ಕೆ ಒಂದು ಕಿಡ್ನಿ ಇದ್ದಿರಲ್ಲ, ಸೊ ಒಂದೇ ಕಿಡ್ನಿ ಇರ್ತದೆ. ಸೊ ಇಂಥ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುವವರಲ್ಲಿ ಇವರು ಫ್ರೀಕ್ವೆಂಟಾಗಿ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದು ಸರ್ತಿ ಅನ್ನುವಂಗೆ ಯೂರಿನ್ ರುಟೀನ್ ಮತ್ತು ಕ್ರಿಯಾಟಿನ್ ಮಾಡಬೇಕು. ಇದು ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದಿದ್ದರೂ ಕೂಡ 40 ವರ್ಷ ದಾಟಿದ ಮೇಲೆ ನಾವು ಸೀರಮ್ ಕ್ರಿಯಾಟಿನ್ ಮತ್ತು ಯೂರಿನ್ ಟೆಸ್ಟ್ ಮಾಡಿ ಮಾಡೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ. ಈಗ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು ಮೇರಮಜ ಲಬ್ಬಿಟ್ಟಿನಿಂದ ಕೇಶವ್ ಟೈಲರ್ ಮಾತಾಡ್ತೇನೆ. ಹೇಳಿ ಕೇಶವ್ ಅವರೇ. ಸಮಸ್ಯೆ ಏನಂದ್ರೆ, ಈಗ ಗಡಿಗಡಿ ಸ್ಟೋನ್ ಬಂದರೆ, ಕಿಡ್ನಿ ಸ್ಟೋನ್ ಬಂದರೆ, ಅದರಲ್ಲಿ ಕಿಡ್ನಿ ಏನಾದರೂ ಫಿಲರ್ ಆಗ್ತದ ಅಂತ ಅಂತ. ಓಕೆ, ನಮಸ್ತೆ ಕೇಶವ್ ಅವರೇ. ನಮಸ್ತೆ. ಈಗ ಪದೇ ಪದೇ ಕಿಡ್ನಿ ಸ್ಟೋನ್ಸ್ ಆದರೆ, ಕಿಡ್ನಿ ಮೇಲೆ ಸ್ಟೋನ್ಸ್ ಅಂತ ಹೇಳಿದರೆ ಯಾವತ್ತೂ ಕೂಡ ಅದು ಇರಿಟೇಟ್ ಮಾಡ್ತಾ ಇರ್ತದೆ ಕಿಡ್ನಿಗೆ, ಕಿಡ್ನಿ ಮೇಲೆ ಹಾನಿ ಆಗೇ ಆಗ್ತದೆ, ಇದು ಖಾಲಿ ಸ್ಟೋನ್ಸಿಂದ. ಅದೇ ಥರ ಈ ಸ್ಟೋನ್ಸ್ ಕೆಲವು ಸರ್ತಿ ಇನ್ಫೆಕ್ಷನ್ ಆಗ್ಬೋದು, ಇನ್ಫೆಕ್ಷನ್ ಆದರೆ ಕಿಡ್ನಿಗೆ ಒತ್ತಡ ಡಬಲ್ ಆಗ್ತದೆ, ಸ್ಟೋನ್ ಪ್ಲಸ್ ಸ್ಟೋನಲ್ಲಿರುವಂಥ ಇನ್ಫೆಕ್ಷನ್. ಅದೇ ಥರ ಕೆಲವು ಸರ್ತಿ ಕಿಡ್ನಿ ಕೆಳಗಡೆ ಜಾರ್ಬಿಟ್ಟು ಅದು ಮೂತ್ರ ಹೋಗುವಂತಹ ಜಾಗದಲ್ಲಿ ಇರ್ಬೋದು, ಬ್ಲಾಕ್ ಆಗ್ಬೋದು, ಆವಾಗ ಮತ್ತಷ್ಟು ಎಡಿಷ್ನಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಕಿಡ್ನಿ ಪರ್ಸೆ, ಕಿಡ್ನಿಯಿಂದ ಸ್ಟೋನಿಂದ ಪರ್ಸೆ ಕಿಡ್ನಿಗೆ ಖಂಡಿತವಾಗ್ಲೂ ಹಾನಿಯಾಗಿಯೇ ಆಗ್ತದೆ. ಕಿಡ್ನಿ ಕೆಳಗಡೆ ಬಂದು ಬ್ಲಾಕ್ ಆದರೆ ಯೂರಿನ್ ಡ್ಯಾಮೇಜ್ ಡಬಲ್ ಆಗ್ತದೆ. ಅದೇ ಥರ ಇನ್ಫೆಕ್ಷನ್ ಆದರೆ ಇದರ ಒತ್ತಡ ಮತ್ತು ಇದರ ಇಂಟೆನ್ಸಿಟಿ ಇನ್ನಷ್ಟು ಜಾಸ್ತಿ ಇರ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಿಡ್ನಿ ಸ್ಟೋನ್ ಮಾಮೂಲಿಯಾಗಿ ಆಗಿ ಬಿಡಲಿಕ್ಕೆ ಬರಲ್ಲ. ಕಿಡ್ನಿ ಸ್ಟೋನ್ಸ್ ಇದ್ದರೆ ಡೆಫಿನೆಟ್ಲಿ ತದನಂತರ ಕಿಡ್ನಿ ಮೇಲೆ ಒತ್ತಡ ಖಂಡಿತವಾಗಿ ಬಿದ್ದೇ ಬೀಳ್ತದೆ. ಅಲ್ಲ, ಕೆಲವು ಡಾಕ್ಟರ್, ಕೆಲವು ಜನ ಈ ಕಿಡ್ನಿ ಸ್ಟೋನಿಗೆ ಆಯುರ್ವೇದಿ ಮದ್ದೆಲ್ಲ ತೆಗೆದ್ರೆ ಅದು ಒಳ್ಳೇದೇ ಅಲ್ಲ? ನಾನು ಹೌದು, ನಾನು ಅಲೋಪತಿ ಪ್ರಾಕ್ಟೀಸ್ ಮಾಡೋನು, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬರಲ್ಲ. ಬಟ್ ಚೆನ್ನಾಗಿ ನೀರು ಕುಡಿಬೋದು ಅಂತ ನಾನು ಹೇಳ್ಬೋದು. ಈ ನೀರು ಚೆನ್ನಾಗಿ ಕುಡಿದ್ರೆ ಅದು ಸೂಪರ್ ಸ್ಯಾಚುರೇಷನ್ ಥಿಯರಿ ಅಂತ ಇದೆ, ಅದನ್ನು ನಾವು ಹೋಗಲಾಡಿಸಿ ಸ್ಟೋನು ಕಡಿಮೆ ಮಾಡಲಿಕ್ಕೆ ಖಂಡಿತವಾಗ್ಲೂ ಅದು ಹೆಲ್ಪ್ ಮಾಡ್ತದೆ ಅಂತ ನಾನು ಹೇಳ್ಬೋದು. ಧನ್ಯವಾದಗಳು ಕೇಶವ್ ಅವರೇ. ಡಾಕ್ಟರ್, ಈಗ ಇನ್ನು ಈ ಆವಾಗಲೇ ತಾವು ಹೇಳಿದ್ರಿ ಬೇರೆ ಬೇರೆ ಹಂತಗಳಲ್ಲಿ ಪ್ರೋಗ್ರೆಸ್ ಆಗ್ತದೆ ಅಂತ ಹೇಳಿ, ಯಾವ ರೀತಿಯ ಹಂತಗಳು, ಅದರಲ್ಲಿ ಮತ್ತೇನಾದರೂ ಸಿಂಪ್ಟಮ್ಸ್ ಚೇಂಜ್ ಆಗ್ತದೆ? ಹೌದು ಸರ್, ಈಗ ದೀರ್ಘಕಾಲಿಕ ಕಿಡ್ನಿ ಸಮಸ್ಯೆ ಅಂತ ಹೇಳಿದರೆ ಅದರದೊಂದು ಕಿಡ್ನಿದೊಂದು ಫಂಕ್ಷನ್ನ ಅಸೆಸ್ ಮಾಡಲಿಕ್ಕೆ ಇರ್ತದೆ, GFR ಅಂತ, ಗ್ಲೋಮೆರುಲರ್ ಫಿಲ್ಟ್ರೇಷನ್ ರೇಟ್ ಅಂತ. ಆ ಬೇಸಿಸಲ್ಲಿ ಮತ್ತು ಪ್ರೋಟೀನ್ ಒಂದು ಆಲ್ಬಮಿನ್ ಯೂರಿ ಅಂತ ಇರ್ತದೆ, ಈ ಇದರಲ್ಲಿ ಸ್ಟೇಜ್ 1 ರಿಂದ ಸ್ಟೇಜ್ 5 ಅಂತ ಇದೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಸ್ಟೇಜ್ ಥರ್ಡ್ ಸ್ಟೇಜ್ ಮತ್ತು 5th ಸ್ಟೇಜು. ಸೊ ನಮಗೆ ನ್ಯೂಮೆರಿಕಲ್ ನೋಡುವಾಗೆ 1st to 5th ಹೋದಾಗ ಗಂಭೀರತೆ ಅದರದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಾವು ಈ ಕಿಡ್ನಿ ಸಮಸ್ಯೆ ಇದ್ದವರನ್ನು ಯಾವುದಾದ್ರೂ ಒಂದು, ನಾನಿದು ದೀರ್ಘಕಾಲಿಕ ಕಿಡ್ನಿ ಸಮಸ್ಯೆಯಲ್ಲಿ ಅಷ್ಟೇ ಹೇಳ್ತಿದ್ದೇನೆ, ಇದು ಸ್ಟೇಜಿಂಗ್ ಓನ್ಲಿ ಫಾರ್ CKD ಅಂದರೆ ದೀರ್ಘಕಾಲಿಕ ಕಿಡ್ನಿ ಸಮಸ್ಯೆಯಲ್ಲಿ. ಈ ದೀರ್ಘಕಾಲ ಕಿಡ್ನಿ ಸಮಸ್ಯೆಯನ್ನು ಪತ್ತೆ ಹಚ್ಚುವಾಗ ಇವ್ರು ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಇರ್ತಾರೆ. ಸೊ ನಮ್ಮದು ಮೂಲ ಉದ್ದೇಶ ಏನಂತ ಹೇಳಿದರೆ, ಇವರು ಸಪೋಸ್ ಸೆಕೆಂಡ್ ಸ್ಟೇಜಲ್ಲಿದ್ದರೆ ಈ ಸೆಕೆಂಡ್ ಸ್ಟೇಜಿಂದ ಇವರು ಥರ್ಡ್ ಸ್ಟೇಜಿಗೆ ಹೋಗೋದನ್ನು ನಮಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ನಾವು ಕಿಡ್ನಿ ತಜ್ಞರಾಗಿ ನಮ್ಮ ಕೆಲಸ ಏನಂತ ಹೇಳಿದರೆ, ಈ ಸ್ಟೇಜ್ ಎರಡರಿಂದ ಸ್ಟೇಜ್ ಮೂರಕ್ಕೆ ಏನೂ ಟ್ರೀಟ್ಮೆಂಟ್ ಇಲ್ಲದೆ ಆತ 6 ತಿಂಗಳಲ್ಲಿ ಹೋಗುವನಿದ್ದರೆ, ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವನು 2ರಿಂದ 3ನೇ ಸ್ಟೇಜಿಗೆ ಅಟ್ಲೀಸ್ಟ್ 1 ವರ್ಷ 2 ವರ್ಷ ಮುಂದಕ್ಕೆ ಹಾಕುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. 2ರಿಂದ 1ಕ್ಕೆ ಬರುವ ಸಾಧ್ಯತೆ ಪ್ಯೂರ್ ದೀರ್ಘಕಾಲ ಕಿಡ್ನಿ ಸಮಸ್ಯೆಯಲ್ಲಿ ಆಗಲ್ಲ. 2ರಿಂದ 3ಕ್ಕೆ ಹೋಗೋದನ್ನು ತಡಿಲಿಕ್ಕೆ ಕೂಡ ಆಗಲ್ಲ. ಅವನನ್ನು ಸ್ವಲ್ಪ ಸಮಯ 2ರಲ್ಲಿ ಇದ್ದು ಕೂಡ 3ನಕ್ಕೆ ಅವನು ಹೋಗೇ ಹೋಗ್ತಾನೆ. ಬಟ್ ನಮ್ಮದು ಕೆಲಸ ಏನಂತ ಹೇಳಿದರೆ, 2ರಿಂದ 3ಕ್ಕೆ ಹೋಗೋದನ್ನು ಅವನು 6 ತಿಂಗಳಲ್ಲಿದ್ದರೆ ಅದನ್ನು 1 ವರ್ಷ 2 ವರ್ಷ ಅಥವಾ ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥ ಕೆಲಸ ನಾವು ಮಾಡ್ತಾ ಇರಬೇಕಾಗ್ತದೆ. ಯಾಕೆಂತ ಹೇಳಿದರೆ, ನಮ್ಮದು ಮೂಲ ಉದ್ದೇಶ ಏನಂತ ಹೇಳಿದರೆ, 5ಕ್ಕೆ ಹೋದ ಮೇಲೆ ಮತ್ತೆ ಅವನಿಗಿರೋದು ಒಂದೇ ಸ್ಟೇಜ್, ಅದು ಡಯಾಲಿಸಿಸ್. ಅದನ್ನು ಪ್ರಿವೆಂಟ್ ಮಾಡಬೇಕು. ಅದೇ ಥರ ಸ್ಟೇಜ್ 3ಕ್ಕಿಂತ ಜಾಸ್ತಿ ಹೋದರೆ ಈ ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಡಿ ಹೋಮಿಯೋಸ್ಟೇಸಿಸ್ ನಾನೇನು ಹೇಳಿದೆ ಅದರದ್ದು ಏರ್ಪೇರು ತುಂಬ ಭಾಳ ಆಗ್ತಾ ಇರ್ತದೆ. ಅದೇ ಥರ ಹಿಮೋಗ್ಲೋಬಿನ್ ಏರ್ಪೇರು ತುಂಬ ಆಗ್ತಾ ಇರ್ತದೆ. ಸೊ ಆ ಸ್ಟೇಜ್ 3B and above ಹೋದರೆ ಸಮಸ್ಯೆ ಹಲವಾರು ಇರ್ತದೆ. ಸೊ ಅದಕ್ಕೆ ಆದಷ್ಟು ಅವರನ್ನು ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಕಟ್ಟಿ ಹಾಕಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದರ ಬಗ್ಗೆ ಕೆಲಸ ಮಾಡ್ತಾ ಇರ್ತೇವೆ. ನಾವು ಮದ್ದು ಕೊಡೋದು ಹೇಳೋದು ಮಾತ್ರ ಅಲ್ಲ, ಪೇಷಂಟ್ ಸಹಕಾರ ಇದಕ್ಕೆ ಮುಖ್ಯ. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು? ಮೋನಪ್ಪ, ಬೆಳ್ತಂಗಡಿ. ಮೋನಪ್ಪ ಬೆಳ್ತಂಗಡಿಯಿಂದ ಹೇಳಿ ಮೋನಪ್ಪ ಅವರೇ. ಟ್ರೈನಿಂಗ್ ಇರ್ ಪೇಷಂಟ್ ಸರ್ ನಾನು. ಯೂರಿನ್ ಇನ್ಫೆಕ್ಷನ್ ಆದರೆ ಕಿಡ್ನಿ ಫೈಲ್ ಆಗುತ್ತಾ ಸರ್? ಯಾವ ಪೇಷಂಟ್ ಅಂತ ಹೇಳಿದ್ರಿ? ಸ್ಪೈನ್ ಇಂಜುರಿ ಪೇಷಂಟ್. ಸ್ಪೈನ್ ಇಂಜುರಿ? ಹೌದು. ನಮಸ್ತೆ ಇವರೇ, ಮೋನಪ್ಪ ಅವರೇ ನಮಸ್ತೆ. ಇದು ನೀವು ಸ್ಪೈನ್ ಇಂಜುರಿ ಆಗಿದೆ ಅಂತ ಹೇಳಿದ್ರಲ್ಲ, ನೀವು ಮೂತ್ರ ಮಾಡಲಿಕ್ಕೆ ನಿಮಗೆ ಪೈಪ್ ಏನಾದರೂ ಹೇಳಿದಾರಾ ಅಥವಾ ಪೈಪ್? ನಾರ್ಮಲ್ ಅಲ್ಲ. ನೋಡಿ, ಇದು ಸ್ಪೈನ್ ಇಂಜುರಿ ಆದವರಲ್ಲಿ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ, ಸ್ಪೈನ್ ಅಂತ ಹೇಳಿದರೆ ಅದೆಲ್ಲ ನರ ಇರುವಂಥ ಒಂದು ನರಗಳೆಲ್ಲ ಪಾಸ್ ಆಗುವಂಥ ಬ್ರೈನಿಂದ ಎಲ್ಲ ಅಂಗಾಂಗಕ್ಕೆ ನರ ಪಾಸ್ ಆಗುವಂಥ ಒಂದು ಜಾಗ. ಸೊ ಬ್ರೈನಿಂದ ಕಿಡ್ನಿಗೆ ಅದೇ ಥರ ಯೂರಿನರಿ ಬ್ಲ್ಯಾಡರ್ ಅಂತ ಹೇಳ್ತೇವೆ ನಾವು, ಯೂರಿನ್ ಕಲೆಕ್ಟ್ ಆಗುವಂಥ ಚೀಲ, ಅಲ್ಲಿಗೂ ಕೂಡ ನರ್ವ್ ಪಾಸ್ ಆಗ್ತಾ ಇರ್ತದೆ. ಈ ಸ್ಪೈನಲ್ ಕಾರ್ಡ್ ಅಥವಾ ಸ್ಪೈನ್ ಏನು ಇಂಜುರಿ ಆಗ್ತದಲ್ವಾ, ಅಂಥ ಸಂದರ್ಭದಲ್ಲಿ ಈ ವೈರಿಂಗ್ ಕಟ್ ಆಗ್ತದೆ. ಯಾವುದಕ್ಕೆ? ಬ್ರೈನಿಗೆ ಮತ್ತು ಈ ಮೂತ್ರದ ಚೀಲ ಕನೆಕ್ಟ್ ಮಾಡುವಂಥದ್ದು. ಸೊ ಮೂತ್ರದ ಚೀಲಕ್ಕೆ ಸ್ಪರ್ಶತೆ ಇರುವುದಿಲ್ಲ, ಅದು ಯೂರಿನ್ ಅಲ್ಲೇ ಯೂರಿನ್ ಚೀಲದಲ್ಲಿ ಸ್ಟಾಕ್ ಆಗ್ತದೆ. ಯಾವಾಗ ಯೂರಿನ್ಗೆ ಸ್ಟಾಕ್ ಆಗ್ತದೆ ಅವಾಗ ಪದೇ ಪದೇ ಇನ್ಫೆಕ್ಷನ್ ಆಗಿರ್ತದೆ. ಅದೇ ಥರ ಎಲ್ಲ ಸ್ಪೈನ್ ಇಂಜುರಿ ಆದವರಲ್ಲಿ ಈ ಸರ್ಕ್ಯೂಟ್ ಕಟ್ಟಾಗಬೇಕಂತೇನಿಲ್ಲ. ಸೊ ನಿಮಗೆ ಅದು ಇದೇನೇ ಇಲ್ವಾ ಅಂತ ಅದು ಪರಿಶೀಲನೆ ಮಾಡಬೇಕಾಗ್ತದೆ. ಒಂದು ವೇಳೆ ಆ ಥರ ಮೂತ್ರದ ಚೀಲದಲ್ಲಿ ಯೂರಿನ್ ಕಲೆಕ್ಟ್ ಆಗ್ತಿದೆ, ರೆಸಿಡ್ಯುಯಲ್ ಯೂರಿನ್ ಕಲೆಕ್ಟ್ ಆಗ್ತಿದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚು. ಹೆಸರೇ ಸೂಚಿಸಿದಂಗೆ ಪದೇ ಪದೇ ಇನ್ಫೆಕ್ಷನ್ ಆದರೆ ಖಂಡಿತವಾಗಲೂ ಕಿಡ್ನಿ ಮಾತ್ರದಲ್ಲಿ ಎಲ್ಲ ಇಡೀ ದೇಹಕ್ಕೇ ಅದು ಸ್ಟ್ರೆಸ್ಸು. ಸೊ ಪ್ರಮುಖವಾಗಿ ಯೂರಿನಲ್ಲಿ ಇನ್ಫೆಕ್ಷನ್ ಆದರೆ ಕಿಡ್ನಿಗೆ ಒತ್ತಡ ಬಿದ್ದೇ ಬೀಳ್ತದೆ. ಹೇಳಿ ಮನಪ್ಪ ಅವರು. ಮೂತ್ರಕೋಶದಲ್ಲಿ ಮಿನಿಮಮ್ ಮೂತ್ರ ಎಷ್ಟು ಸ್ಟಾಕ್ ಆಗ್ತದೆ ಸರ್? ಹಲೋ, ಮೂತ್ರಕೋಶದಲ್ಲಿ ಮಿನಿಮಮ್ ಎಷ್ಟು ಮೂತ್ರ ಸ್ಟಾಕ್ ಆಗ್ತದೆ ಅಂತ? ಮೂತ್ರಕೋಶ ಅಂತ ಹೇಳಿದ್ರೆ ಮೂತ್ರ ಚೀಲದಲ್ಲಿ. ಹೌದು. ಆ 30 ml ಗಿಂತ ಕಡಿಮೆ, ಯೂಶ್ವಲಿ 1/3 ಅಂತ ಹೇಳ್ತೇವೆ. ನಿಮ್ಮದದು ಪ್ರೀ ನಮ್ಮ ಯೂರಿನ್ ಹೋಗೋದಕ್ಕಿಂತ ಮುಂಚೆ ಎಷ್ಟು ಇರ್ತದೆ ಯೂರಿನ್ ಹೋದ ಮೇಲೆ 1/3, ಸಪೋಸ್ ಫಾರ್ ಎಕ್ಸಾಂಪಲ್ 300 ಇದ್ದರೆ ಅದು ಲೆಸ್ ದೆನ್ 30 ಇರಬೇಕು. ಸೊ ಮಿನಿಮಮ್ ಓವರ್ಆಲ್ ಹೇಳಬೇಕಂದ್ರೆ 30 ml ಗಿಂತ ಕಡಿಮೆ ಇರಬೇಕು. ಧನ್ಯವಾದಗಳು ಮೋನಪ್ಪ ಅವರೇ. ಡಾಕ್ಟರ್, ಈಗ ಈ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಇದನ್ನು ಪತ್ತೆ ಹಚ್ಚಿದಾಗ ಚಿಕಿತ್ಸೆ ಹೇಗಿರುತ್ತೆ ಮತ್ತು ಅದು ಸಂಪೂರ್ಣವಾಗಿ ಗುಣವಾಗುತ್ತಾ? ಹೌದು, ಈಗ ಒಂದ್ಸರ್ತಿ ದೀರ್ಘಕಾಲಿಕ ಕಿಡ್ನಿ ಸಮಸ್ಯೆ ಅಂತ ನಾವು ಲೇಬಲ್ ಮಾಡಿದ ಮೇಲೆ ಅದು ಅದಕ್ಕೆ ಕ್ಯೂರ್ ಇಲ್ಲ, ಕಂಟ್ರೋಲಲ್ಲಿ ಇಡ್ಬೋದು ಅಷ್ಟೇ. ಸೊ ಅದು ಕ್ರಾನಿಸಿಟಿ ಆಗಿದೆ ಆ ಥರ. ಯಾಕೆಂತೇಳಿದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೇಳಿದ್ರೆ ಶಾಶ್ವತ ಕಿಡ್ನಿ ಡ್ಯಾಮೇಜ್. ಈಗ 100% ಕಿಡ್ನಿಯಲ್ಲಿ 10% ಡ್ಯಾಮೇಜ್, 20% ಡ್ಯಾಮೇಜ್ ಆದರೂ ಕೂಡ ಅದು ಶಾಶ್ವತ ಡ್ಯಾಮೇಜ್ ಆಗಿರ್ತದೆ. ಅದಕ್ಕೋಸ್ಕರ ನಾವು ಅದನ್ನು ದೀರ್ಘಕಾಲ ಕಿಡ್ನಿ ಸಮಸ್ಯೆ ಅಂತ ಹೇಳ್ತೇವೆ. ಬಟ್ ಇನ್ನು 80% ವರ್ಕಿಂಗ್ ಇದೆ. ಸೊ ಆ 80% ವರ್ಕಿಂಗಲ್ಲಿ ಅವನು ಸ್ವಾಭಾವಿಕವಾಗಿ ಅವರವ್ರ ಕೆಲಸ ಮಾಡ್ಬೋದು. ಬಟ್ ಯಾವ ಮೂಲ ಕಾಯಿಲೆಯಿಂದ 20% ಡ್ಯಾಮೇಜ್ ಆಗಿದೆ ಅಲ್ಲ, ಆ 20% ಡ್ಯಾಮೇಜ್ ಆಗಿರೋದು ಅದು ಮತ್ತಷ್ಟು ಕಿಡ್ನಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ನಾವು ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಕಾರಣ ಏನಿದೆ 20% ಡ್ಯಾಮೇಜ್ ಆಗಿದ್ದಕ್ಕೆ, ಅದನ್ನು ಹತೋಟಿಯಲ್ಲಿ ಇಡುವಂಥ ಕೆಲಸ ನಾವು ಮಾಡ್ತಾ ಇರಬೇಕಾಗ್ತದೆ. ಡಾಕ್ಟರ್, ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ, ನಾನು ಜಗದೀಶ್ ಅಂತ ಹೇಳಿ ಮಂಗಳೂರಿಂದ. ಹೇಳಿ ಜಗದೀಶ್ ಅವರೇ. ಸರ್, ನನಗೆ ಏಜ್ 58, ಮೂತ್ರ ಪದೇ ಪದೇ ಹೋಗ್ಲಿಕ್ಕೆ ಕಾರಣ ಏನು ಅಂತ ಅಂದ್ರೆ, ಸಾಧಾರಣ ನನಗೆ 35 ವರ್ಷದಿಂದ ಕಿಡ್ನಿ ಸ್ಟೋನ್ ಇದು ಪ್ರಾಬ್ಲಮ್ ಉಂಟು. ಕಿಡ್ನಿ ಸ್ಟೋನ್ ಆಗ್ತದೆ ಹೋಗ್ತದೆ. ಈಗ ಮಳೆಗಾಲದಲ್ಲೆಲ್ಲ ಪಕ್ಕನೆ ನೆನಪಾದ್ರೆ ಹಾಗೆ ಮೂತ್ರಕ್ಕೆ ಹೋಗ್ಬೇಕು, ನೆನಪಾಗದಿದ್ರೆ ಮೂತ್ರ ಬರುವುದಿಲ್ಲ. ಯಾವ ಕಾರಣ ಅಂತ? ಮಧುಮೇಹ ಇದೆಯಾ ನಿಮಗೆ? ಇಲ್ಲ ಸರ್. ಕ್ರಿಯಾಟಿನಿನ್ ಏನಾದ್ರು ಟೆಸ್ಟ್ ಮಾಡಿದ್ದೀರಾ? ಅದು ಸ್ಟೋನ್ ಆಗುವಾಗ ಟೆಸ್ಟ್ ಮಾಡಿಸಿದ್ದೇನೆ, ಆಗ ಕರೆಕ್ಟ್ ಮಾಡಿದ್ದಾರೆ. ಎಷ್ಟಿತ್ತು? ಗೊತ್ತಿಲ್ಲ ಸರ್. ಆಯ್ತು, ಈಗ ನೋಡಿ, ನೀವು 58 ವರ್ಷ ಅಂತ ಹೇಳ್ತೀರಿ. ಸೊ ಇದಕ್ಕೆ ಒಂದು ಕಾರಣ ನಿಮ್ಮದು ನಮ್ಮ ಮೂತ್ರಚೀಲದ ಹತ್ರ ಪ್ರಾಸ್ಟೇಟ್ ಅಂತ ಗ್ರಂಥಿ ಬರ್ತದೆ ನಮ್ಮ ಪುರುಷರಲ್ಲಿ. ಸೊ ಇದು ವಯಸ್ಸಾದಂಗೆ ಇದು ಸ್ವಾಭಾವಿಕವಾಗಿ ದೊಡ್ಡದಾಗ್ತಾ ಬರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಪ್ರಾಸ್ಟೇಟ್ ಅಂತ ಗ್ರಂಥಿ ದೊಡ್ಡದಾಗಿ ಅದು ಮೂತ್ರಚೀಲದ ಮೇಲೆ ಒತ್ತಡ ಹಾಕಿದಾಗ ನಿಮಗೆ ಪದೇ ಪದೇ ಯೂರಿನ್ ಜಾಸ್ತಿ ಹೋಗ್ಬೇಕಂತ ಅನಿಸ್ತಾ ಇರ್ತದೆ. ರಾತ್ರಿ ಸ್ವಲ್ಪ ಜಾಸ್ತಿ ಆಗ್ತದೆ, ಇದು ಒಂದು ಕಾರಣ. ಎರಡನೇ ಕಾರಣ, ರಾತ್ರಿ ಪ್ರಾಬ್ಲಮ್ ಇಲ್ಲ, ಅದೇ ಪದೇ ಪದೇ ಹೋಗ್ಬೇಕು ಅನಿಸ್ತದೆ ಅಲ್ವಾ ನಿಮಗೆ? ಅದೇ, ಬಟ್ ನಿಮಗೆ ಫ್ರೀಕ್ವೆಂಟ್ ಆಗಿ ಹೋಗ್ಬೇಕು, ಪದೇ ಪದೇ ಹೋಗ್ಬೇಕಲ್ವಾ? ಒಂದು ಈ ತರ ಪ್ರಾಸ್ಟೇಟ್ ಅಂತ ಇರಬಹುದು, ಇಲ್ಲ ಯೂರಿನಲ್ಲಿ ಇನ್ಫೆಕ್ಷನ್ ಇದ್ರೆ ಈ ತರ ಪದೇ ಪದೇ. ಬಟ್ ನಿಮಗೆ ತುಂಬಾ ವರ್ಷದಿಂದ ಇದೆ ಅಂತ ಹೇಳಿದ್ರೆ ಯೂರಿನ ಇನ್ಫೆಕ್ಷನ್ ಸಾಧ್ಯತೆ ಇರ್ಲಿಕ್ಕಿಲ್ಲ, ಇದು ಎರಡನೇದು. ಮೂರನೇದು, ಕೆಲವು ಸರ್ತಿ ಕಿಡ್ನಿದಲ್ಲೇ ಡ್ಯಾಮೇಜ್ ಇದ್ರೆ ಅದು ನಾವು ಹೇಳ್ತೇವೆ ಕ್ರಾನಿಕ್ ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಅಂತ. ಯಾಕೆಂತ ಹೇಳಿದರೆ ಆವಾಗ ಡೈಲ್ಯೂಷನ್ ಆಗಲ್ಲ, ಕಾನ್ಸಂಟ್ರೇಷನ್ ಆಗಲ್ಲ ನಿಮ್ಮದು ಯೂರಿನ್. ಸೊ ನಿಮ್ಮದು ಯೂರಿನ ಡೈಲ್ಯೂಷನ್ ಡೈಲ್ಯೂಟೇ ಇರ್ತದೆ. ಸೊ ಆವಾಗ ನಿಮಗೆ ಪದೇ ಪದೇ ಸ್ವಲ್ಪ ಕ್ವಾಂಟಿಟೀಸ್ ಯೂರಿನ್ ಪಾಸ್ ಆಗುವಂಥ ಒಂದು ಪಾಸಿಬಿಲಿಟಿ ಇರ್ತದೆ. ಸೊ ಒಂದ ಕಿಡ್ನಿದು ಸಮಸ್ಯೆ ಇರ್ಬೋದು ನಿಮಗೆ, ಸಿ ಐ ಎನ್ ಅಂತ ಹೇಳ್ತೇವೆ ಅಂಥ ಪರಿಸ್ಥಿತಿಯಲ್ಲಿ. ಇಲ್ಲ ನಿಮಗೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಇರ್ತದೆ ಮೂತ್ರಚೀಲದ ಕೆಳಗಡೆ, ಅದ್ರ ಏನಾದರೂ ದೊಡ್ಡದಾಗಿ ಅದು ಮೂತ್ರಚೀಲದ ಮೇಲೆ ಒತ್ತಡ ಆಗ್ತಾ ಇದ್ದರೆ ಅದರಿಂದಲೂ ಕೂಡ ನಿಮಗೆ ಫ್ರೀಕ್ವೆಂಟಾಗಿ ಯೂರಿನ್ ಹೋಗಬೇಕು ಅಂತ ಅನಿಸ್ತದೆ. ನಾರ್ಮಲಿ ಒಂದು ಸ್ವಲ್ಪ ಯೂರಿನ್ ಕಲೆಕ್ಟ್ ಆದಮೇಲೆ ಮೂತ್ರಚೀಲದಲ್ಲಿ ನಾವು ಯೂರಿನ್ ಹೋಗ್ಬೇಕಂತ ಆ ಒಂದು ಅರ್ಜಿ ಬರ್ತದೆ. ನಿಮಗೆ ಸ್ವಲ್ಪ ಕಲೆಕ್ಟ್ ಆದಾಗಲೇ ಅರ್ಜಿ ಬರ್ತಿದೆ ಅಂತ ಹೇಳಿದರೆ ನಿಮಗೆ ಬಹುಶಃ ಮೂತ್ರಚೀಲದ ಮೇಲೆ ಒತ್ತಡ ನಿಮ್ಮದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಯಾವುದು ಕೂಡ ಟೆಸ್ಟ್ ಮಾಡದೆ ಅದನ್ನು ಪರಿಶೀಲನೆ ಮಾಡದೆ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಓಕೆ, ಧನ್ಯವಾದಗಳು ಜಗದೀಶ್ ಅವರೇ. ಡಾಕ್ಟ್ರ್, ಈಗ ಇನ್ನು ಕಡೆಯ ಹಂತಕ್ಕೆ ಬರೋದಾದರೆ, ಈ ಒಂದು ಈ ರೀತಿಯ ದೀರ್ಘಕಾಲೀನ ಕಿಡ್ನಿ ರೋಗಗಳು ಬರದೇ ಇರುವ ಹಾಗೆ ಏನಾದರೂ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸರ್. ಒಂದು, ನಮ್ಮ ದೇಶದಲ್ಲಿ ಅಥವಾ ಏನಾಗಿದೆ ಅಂತ ಹೇಳಿದರೆ ಪೇಯ್ನ್ ಕಿಲ್ಲರ್ಸ್ ಅತಿಯಾದ ಸೇವನೆ ನಡೀತಾ ಇದೆ. ಇದು ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೂಡ ಮೆಡಿಕಲಲ್ಲಿ ಸಿಗ್ತಾ ಇದೆ. ಸೊ ಅತಿಯಾದ ಸೇವನೆ ಮಾಡುವುದರಿಂದ 100% ಕಿಡ್ನಿಗೆ ಒತ್ತಡ ಬಿದ್ದು ಕಿಡ್ನಿ ಡ್ಯಾಮೇಜ್. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡಿದರೆ ಗ್ಯಾರಂಟಿಯಾಗಿ ಈ ಪೇಯ್ನ್ ಕಿಲ್ಲರ್ಸ್ ಇಂದ ಆಗಿರ್ತಕ್ಕಂಥ ಕಿಡ್ನಿ ಡ್ಯಾಮೇಜ್ ನಾವು ಪ್ರಿವೆಂಟ್ ಮಾಡ್ಬೋದು. ಎರಡನೇದು, ಮಧುಮೇಹ ಬಂದಾಗ ಇನಿಷಿಯಲಿ ಏನಾಗ್ತದೆ ಅಂತ ಹೇಳಿದರೆ, ಮಧುಮೇಹ ಬಂದದನ್ನು ಯಾರು ಕಂಟ್ರೋಲ್ ಮಾಡಲಿಕ್ಕೆ ಹೋಗಲ್ಲ. ಫಸ್ಟ್ ಡಿನೈಲ್ ಮಾಡಲ್ ಇರ್ತದೆ, ಇಲ್ಲ ಬಂದಿಲ್ಲ ಇದೆ ಇಲ್ಲ ಅಂತ. ಸೊ ಆವಾಗ ನಾವು ಕಂಟ್ರೋಲ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅದು ಎಲ್ಲ ಆರ್ಗನ್ಸ್ಗೆ ಹೋಗಿ ಡ್ಯಾಮೇಜ್ ಮಾಡಿರ್ತದೆ, ಅದರ ಪರಿಣಾಮವನ್ನು ಸ್ವಲ್ಪ ಸಮಯ ಆದಮೇಲೆ ನಾವು ಎದುರಿಸ್ತಿರೋದು. ಸೊ ಮಧುಮೇಹ ಕಾಯಿಲೆ ಬಂದಾಗ ಅದನ್ನು ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿ ಅದನ್ನು ಜಾಸ್ತಿ, ಅದೇ ಟಾರ್ಗೆಟ್ಸ್ ಇದೆ ಅದರಲ್ಲಿ, ಅದನ್ನು ನಾವು ಕ್ರಾಸ್ ಆಗಲಿಕ್ಕೆ ಬಿಡದೆ ಆರೋಗ್ಯವಂತವಾಗಿ ನಾವು ಫಾಲೋಅಪ್ಗೆ ಹೋಗ್ತಾ ಇದ್ದಿ ಎಲ್ಲ ಅಂಗಾಂಗವನ್ನು ಆ ಡ್ಯಾಮೇಜಿಗೆ, ಮಧುಮೇಹದಿಂದ ಆಗುವಂಥ ಡ್ಯಾಮೇಜಿಗೆ ಒಳಪಡದೆ ನಾವು ಮೇಂಟೈನ್ ಮಾಡಿಕೊಂಡು ಹೋದರೆ ಈ ರೀತಿಯ ಕಿಡ್ನಿ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದು. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಡ್ಯಾಮೇಜ್ ಆಗಿದೆಯೋ ಇಲ್ವ ಅಂತ ನೋಡಲಿಕ್ಕೆ ಟೆಸ್ಟ್ ಮಾಡಬೇಕು. ಸೊ ಅಟ್ ಲೀಸ್ಟ್ ಮಧುಮೇಹ ಇದ್ದವರಿಗೆ ಅಥವಾ ಬಿ ಪಿ ಇದ್ದವರಿಗೆ 6 ತಿಂಗಳಿಗೆ ಒಂದು ಸರ್ತಿ ನಾವು ಟೆಸ್ಟ್ ಮಾಡ್ತಾನೇ ಇರಬೇಕಾಗ್ತದೆ. ಎರಡನೇದು. ಮೂರನೇದು, ನಾವು ಆರೋಗ್ಯವಾಗಿರ್ತಕ್ಕಂತಹ ಊಟದ ಪದ್ಧತಿಯನ್ನು ನಾವು ಅಳವಡಿಸಬೇಕು. ಜಂಕ್ ಫುಡ್ಸು, ಆಯಿಲಿ ಐಟಮ್ಸ್, ಸ್ಪೈಸ್ಡ್ ಐಟಮ್ಸ್, ಸಾಲ್ಟೆಡ್, ಇದೆಲ್ಲ ನಾವು ಪ್ರಿವೆಂಟ್ ಮಾಡಿ ಮನೆಯಲ್ಲೇ ಹಾಗೆ ತಿನ್ನಲೇಬಾರ್ದು ಅಂತ ಕೇಳಿದ್ರೆ ಹಾಗೇನಿಲ್ಲ, ಬಟ್ ಆದಷ್ಟು ಅವಾಯ್ಡ್ ಮಾಡಿದರೆ ನಮ್ಮ ಕಿಡ್ನಿಗೆ ಮಾತ್ರ ದೇಹಕ್ಕೇನೆ ಉತ್ತಮ ಅಂತ ನಾನು ಇವಾಗಿನ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ. ಹಾಗೆಯೇ ದೀರ್ಘಕಾಲೀನ ಕಿಡ್ನಿ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ವಂದನೆ. ಹಲೋ KMC ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ದೀರ್ಘಕಾಲೀನ ಕಿಡ್ನಿ ಕಾಯಿಲೆಗಳು, ಈ ವಿಷಯದ ಕುರಿತು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಜ್ಞ ವೈದ್ಯರು ಕೆಎಂಸಿ ಆಸ್ಪತ್ರೆಯ ಅತ್ತಾವರ ಇಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ನೆಫ್ರಾಲಜಿ ವಿಭಾಗದ ಸಹ ಪ್ರಾಧ್ಯಾಪಕರಾದ